ಸಸಿ ಮಡಿ ಟ್ರೇಸ್ಗಳಿಗೆ ಸಿಂಪಡಣೆ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆ. ಯಾಕಂದ್ರೆ ಕೆಲವೊಂದ್ಸಲ ಸಸಿ ಮಡಿಯೊಳಗನೆ ಕೆಲವು ರೋಗಾಣುಗಳು ನೋಡಿರ್ತಾರೆ. ಕೆಲವೊಂದ್ಸಲ ಯಾಕೆ ಅಂತಂದ್ರೆ ನಿಮ್ಗೆ ಗೊತ್ತಿರ್ಬೇಕು, ಟಾಸ್ಕೋ ಮೊಸಾಯಿಕ್ ಕೊರೆಸ್ ಅಂತ ಬರುತ್ತೆ, ಟೊಮೆಟೊ ಸ್ಪಾಟ್ ಅಂಡ್ ವಿಲ್ಟ್ ವಾರೆ. ಅದು ಸಸಿ ಮಡಿಯಲ್ಲೇ ಬಂತೆ ಅಂತಂದ್ರೆ ಆ ನಂಜು ರೋಗ, ನಂಜಾಣು ರೋಗ, ಟೊಮೆಟೊ ಸ್ಪಾಟ್ ಅಂಡ್ ವಿಲ್ಟ್ ವೈರಸ್ ಅಂತಕ್ಕಂಥ ಟಾಸ್ಕೋ ವೈರಸ್ ಏನ್ ಬಂದ್ರೆ ಅದು ನಾಟಿ ಮಾಡಿ ಇಪ್ಪ ಅಂದ್ರೆ ಅದ್ರ ಗುಟ್ಕೊಂಡಿರ್ತಕ್ಕಂಥ ಲಕ್ಷಣ ಕಂಡು ಬಂದಿರತಕ್ಕಂಥದ್ದು ಯಾವಾಗ ಅಂತಂದ್ರೆ ಅದ್ರ ಇಪ್ಪತ್ತ್ ಇಪ್ಪತ್ತೈದು ದಿವಸ ಆದ ನಂತರ ಅದ್ರ ಲಕ್ಷಣ ಕಂಡು ಬರುತ್ತೆ. ಅಂದ್ರೆ ಸಸಿ ಮಡಿ ಒಳಗನೆ ಅಂದ್ರೆ ನರ್ಸರಿ ತಂದು ನರ್ಸರಿಲ್ಲೇ ಈ ಲಕ್ಷಣ ನೋಟಿಸ್ ಆಗಿತ್ತು ಅಂದ್ರೆ ನಾಟಿ ಮಾಡಿದ ಇಪ್ಪತ್ತೈದು ದಿವಸ ಮೇಲೆ ಆ ರೋಗ ಲಕ್ಷಣ ಕಾಣುತ್ತೆ. ಅಂದ್ರೆ ಅದನ್ನ ಹರಡೋ ರೀತಿ ಮುಂದೆ ಹರಡಬಾರ್ದು ಅನ್ನೋ ರೀತಿಯಿಂದ ಏನ್ ಮಾಡಿ ರೈತರು ನಾಟಿ ಮಾಡೋದಕ್ಕಿಂತ ಇನ್ನೊಂದ್ ದಿವಸ ಮುಂಚಿತವಾಗಿ ಒಂದ್ ಸಿಂಪಡಣೆ ಕೊಟ್ಕೊಡ್ರಿ. ಯಾವ್ದು ಅಂತಂದ್ರೆ ಮಾರ್ಕೆಟ್ ನೊಳಗೆ ಇಮಿಡಕ್ಲೋಪಿಡ್ ಅವೈಲಬಲ್ ಇದೆ, ಅಂದ್ರೆ ಕಾನ್ಫಿಡರ್ ಮಾರ್ಕೆಟ್ ನೊಳಗೆ ಲಭ್ಯ ಇರ್ತಕ್ಕಂಥದ್ದು ಕಾನ್ಫಿಡರ್ ಅಂತ ಹೇಳ್ತಾರೆ ಟ್ರೀಟ್ಮೆಂಟ್ ಅಲ್ಲಿ. ಕಾನ್ಫಿಡರ್ ಪಾಯಿಂಟ್ ಕ್ರೀಮ್ ಅಲ್ಲಿ ಅಂದ್ರೆ 1 ml 3 liter ನೀರಿಗೆ ಹಾಕಿ ಜೊತೆಲಿ ಕಾರ್ಬನ್ ಡೈ ಸಾಫ್ ಅಂತ ಪ್ರಾಡಕ್ಟ್ ಸಿಗ್ತದೆ. ಸಾಫ್ ಅಂದ್ರೆ ಕಾರ್ಬನ್ ಡೈ ಪ್ಲಸ್ ಬ್ಯಾಂಕರ್ ಜಬ್ಬು ಸಿಲಿಂದ ಸಂಯುಕ್ತ ಮಿಶ್ರಣ ಒಂದು ಅದು ಸಿಲಿಂದನಾಶಕ ಕಾರ್ಬನ್ ಡೈಜನ್ ಪ್ಲಸ್ ಬ್ಯಾಂಕರ್ ಜಬ್ಬು 1 g/l ಅಂದ್ರೆ ಸಾಫ್ ಅಂತಕ್ಕಂಥದ್ದು 1 g/l ಪ್ಲಸ್ ಇಮಿಡೋಕ್ಲೋಪಿಡ್ ಅಂತಕ್ಕಂಥದ್ದು 1 ml/3 liter ಹಾಕಿ ನಾಟಿ ಮಾಡಿ ಇನ್ನೂ ಒಂದು ಸಿಂಪಡಣೆ ಮಾಡಿದ್ರೆ ಯಾವುದೇ ರೋಗಗಳು ಹರಡ್ತಕ್ಕಂಥ ಕೀಟ ಇರಬಹುದು ಮತ್ತು ರೋಗದ ಹರಡೋದನ್ನ ನಿಲ್ಲಿಸ್ತದೆ. ಅಲ್ಲಿಗೆ ಆ ರೋಗದ ಅಂಶ ಕಡಿಮೆ ಆಗ್ತದೆ, ಕೀಟದ ಅಂಶ ಕೂಡ ಹರಡೋದನ್ನ ಮುಂದೆ ಕಡಿಮೆ ಆಗುತ್ತೆ. ಯಾಕೆ ಹೇಳ್ತೀನಿ ಅಂತ ಈ ಸಂದರ್ಭದಲ್ಲಿ ಈ ಸಿಂಪಡಣೆ ಮಾಡ್ಲಿಕ್ಕೆ ಬಹಳ ಸೂಕ್ತ. ಬಟ್ ಒಂದು ಸ್ಪ್ರೇ ಇತ್ತಂದ್ರೆ ಒಂದು ಟ್ಯಾಂಕ್ ಅಲ್ಲಿ ಎಲ್ಲ ಮುಗಿಸ್ಬಿಡುತ್ತೆ. ಬಟ್ ಈ ರೋಗ ಮುಂದ್ಕೊಳ್ತು ಅಂತಂದ್ರೆ ಅದನ್ನ ನಿರ್ವಹಣೆ ಮಾಡ್ಲಿಕ್ಕೆ ಮತ್ತೆ ಸಮಯ ಜಾಸ್ತಿ ಬೇಕು, ಖರ್ಚು ಕೂಡ ಹೆಚ್ಚು ಆಗ್ತದೆ. ದೃಷ್ಟಿಯಿಂದ ಇದನ್ನ ಒಂದು ಬದಲಾವಣೆ ಬಂದ್ರೆ ಒಳ್ಳೇದು ಅಂತ ಎಲ್ಲ ರೈತರುಗಳಿಗೆ ನಾನು ಇದನ್ನ ಕಷ್ಟಪಡ್ತಕ್ಕಂಥದ್ದು, ಇದನ್ನು ಮಾಡಬೇಕು ಅಂತಕ್ಕಂಥ ಇದು ಒಂದು ಬದಲಾವಣೆ ರೈತರಿಗೆ ಬರುತ್ತೆ. ಆಯಾ ಬಹಳ ನಾಟಿ ಮಾಡ್ಲಿಕ್ಕೆ ಸಮಯ ಸೂಕ್ತ ಅಂದ್ರೆ ಜೂನ್ ಜುಲೈ ಇದ್ರೊಳಗೆ ಎಲ್ಲರಿಗೆ ಸಂಪರ್ಕಾದ್ರೆ ಎಸ್ಪೆಷಲಿ ಈ ಚಾಮರಾಜನಗರ ಸರೌಂಡಿಂಗ್ಸ್ ಅವರಿಗೆ ಸುತ್ತಮುತ್ತ ಇರ್ತಕ್ಕಂಥವ್ರಿಗಾದ್ರೆ ಮೇ 15 ಜೂನ್ ಅಂದ್ರೆ ಬಹಳ ಉಳಿದಿರ್ತಕ್ಕಂಥ ಸಿಚುವೇಶನ್ ಅಂದ್ರೆ ನೀವು ಜೂನ್ ಜುಲೈ ಹೊರತುಪಡಿಸಿ ಅಂತಂದ್ರೆ ಅಕ್ಟೋಬರ್ ನವೆಂಬರ್ ಅದು ಹೊರತುಪಡಿಸಿದ್ರೆ ಅಂತಂದ್ರೆ ಜನವರಿ ಫೆಬ್ರವರಿ ಕೂಡ ನಾಟಿ ಮಾಡಲಿಕ್ಕೆ ಬಹಳ ಸೂಕ್ತ ಆಗುತ್ತೆ. ನೆಕ್ಸ್ಟ್ ಬರ್ತಾ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಏನ್ ಬದಲಾವಣೆ ಆಗಬೇಕು ರೈತ. ಇನ್ನೊಂದು ನಾಟಿ ಮಾಡಬೇಕು ಅಂತಕ್ಕಂಥ ಯಾವ ಜಮೀನು ಗುರುತಿರ್ತೀರಿ, ಉದಾಹರಣೆಗೆ ನಾನು 1 acre ನಾಟಿ ಮಾಡ್ತೀನಿ ಸಮಂತ ಅಂತ ಗುರುತಿದ್ರೆ ಆ ಜಮೀನಿಗೆ ಮುಂಚಿತವಾಗಿ ಸಗಣಿ ಗೊಬ್ಬರನ್ನ ಬಳಸೋದನ್ನ ಪ್ರಾಕ್ಟೀಸ್ ಮಾಡಿ. ಯಾಕಂದ್ರೆ ಸಗಣಿ ಗೊಬ್ಬರದ ಬಳಕೆ ಇತ್ತೀಚೆಗೆ ಬಹಳಷ್ಟು ಕಡಿಮೆ ಆಗ್ಬಿಟ್ಟಿದೆ. 1 acre ಬೆಳಿತೀನಿ ಅಂತಂದ್ರೆ ಈ ಸಂಕರಣ ತಳಿಗಳು ನಾವು ಬೆಳಿತೀನಿ ಅಂದ್ರೆ 15 ton ಸಗಣಿ ಗೊಬ್ಬರ 1 acre ಬಳಸ್ತೀವಿ. 15 ton ಯಾಕೆ ಸಗಣಿ ಗೊಬ್ಬರ ಮುಂಚಿತವಾಗಿ ಬಳಸಬೇಕು ಅಂತಕ್ಕಂಥದ್ದು ಬಹಳಷ್ಟು ರೈತರಿಗೆ ಯಾಕೆ ಬಳಸಬೇಕು ಮುಂಚಿತವಾಗಿ. ಯಾಕಂದ್ರೆ ಸಗಣಿ ಗೊಬ್ಬರನ್ನ ಮುಂಚಿತವಾಗಿ ಬಳಸೋದ್ರಿಂದ ನೇರವಾಗಿ ನೀವು ಸಗಣಿ ಗೊಬ್ಬರ ಕೊಟ್ಟ ತಕ್ಷಣ ಗಿಡ ನೇರವಾಗಿ ಸಗಣಿಯನ್ನೇ ತಗೊಳಕ್ಕೆ ಪ್ರಾರಂಭ ಮಾಡುದಿಲ್ಲ. ಅಂದ್ರೆ ಸಗಣಿ ಕಳಿಬೇಕು, ಕಳೆದ ಸಗಣಿಗಳು ನಿರಂತರವಾಗಿ ಗಿಡಕ್ಕೆ ಬೇಕಾದಂತ ರೀತಿ ಒಳಗ ಒಂದು ಜೀವನ ದ್ರವ್ಯ ವಸ್ತುವಾಗಿ ಗಿಡಕ್ಕೆ ಸಿಗಬೇಕು. ಅಂದ್ರೆ ಸಗಣಿ ಕಳತು ಕಳತು ಅದಕ್ಕೆ ಬೇಕಾದಂತ ರೀತಿ ಅಂದ್ರೆ ಲಾಸ್ಟ್ ನಾವು ಯೂಮಿಕ್ ಆಸಿಡ್ ಅಂತ ಕನ್ವರ್ಟ್ ಆಗುತ್ತೆ. ಅದಕ್ಕೆ ಇವತ್ತು ನೇರವಾಗಿ ಕೆಲವು ಮಾರಾಟಗಾರರು ನೇರವಾಗಿ ಯೂಮಿಕ್ ಆಸಿಡ್ ಅನ್ನು ಮಾರಾಟ ಮಾಡ್ತಾರೆ. ಅಂದ್ರೆ ಯೂಮಿಕ್ ಆಸಿಡ್ ಇಸ್ ಎಂಡ್ ಪ್ರಾಡಕ್ಟ್, ಕಡೆಯ ವಸ್ತು, ಸಗಣಿ ಅಂಶದ ಕಡೆಯ ವಸ್ತು ಗಿಡಕ್ಕೆ ಬೇಕಾದಂತ ರೀತಿಯೊಳಗೆ ಸಿಗತಕ್ಕಂಥದ್ದು ಒಂದು ವಸ್ತು. ಅದು ಅದು ಸಗಣಿ ಗೊಬ್ಬರ ಮೂಲ. ಅದಕ್ಕೆ ನೀವು ಸಗಣಿ ಗೊಬ್ಬರ 1 ಮುಂಚಿತವಾಗಿ ಕೇಳಿದ್ರೆ ಕಳಿಲಿಕ್ಕೆ ಅನುಕೂಲ ಆಗ್ತದೆ. ಅದ್ರಲ್ಲಿರ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳು, ಮಣ್ಣಲ್ಲಿರ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳು ಆಗಿರ್ತಕ್ಕಂಥ ಸಗಣಿ ಗೊಬ್ಬರನ್ನ ಕಳಿಲಿಕ್ಕೆ ಕಳಿಸಿ ಗಿಡಕ್ಕೆ ಬೇಕಾದಂತ ರೀತಿ ನಿಗದಿಸೋದಕ್ಕೆ ಪ್ರಾರಂಭ ಮಾಡ್ತದೆ. ಅದಕ್ಕೆ ಮುಂಚಿತವಾಗಿ ಸಗಣಿ ಗೊಬ್ಬರನ್ನ 15 ton ಸಗಣಿ ಗೊಬ್ಬರನ್ನ ಬಳಕೆ ಮಾಡ್ತಕ್ಕಂಥದ್ದು ಬಹಳ ಸೂಕ್ತ ಅಂತಕ್ಕಂಥದ್ದು. ಜಾಸ್ತಿ ರೈತರು ಬಳಸ್ತಾ ಇಲ್ಲ ಇವತ್ತಿನಲ್ಲಿ. ನಾನು ರೈತರಿಗೆ ಸ್ವಲ್ಪ ಬದಲಾವಣೆ ಇದರಲ್ಲಿ ಕೆಲವು ಬದಲಾವಣೆ ಬರ್ತಾರೆ. ಯಾವ ರೀತಿ ಸಗಣಿ ಗೊಬ್ಬರನ್ನ ಬಳಸಬೇಕು ಅಂತ ಕೇಳಿ ಸ್ಪಷ್ಟಪಡಿಸ್ತೀನಿ. ಉದಾಹರಣೆಗೆ 15 ton ಸಗಣಿ ಗೊಬ್ಬರ ಹಾಕ್ತೀವಿ. ಬಟ್ ಇದನ್ನ ನಾವು ಟ್ರ್ಯಾಕ್ಟರ್ ಎಲ್ಲ ತಗೊಂಡ್ರೆ ಒಂದು 2-2.5 ton ವರೆಗೂ, ಒಂದು ಟ್ರ್ಯಾಕ್ಟರ್ ತಗೊಂಡ್ರೆ 2.5 ton ವರೆಗೂ ಸಗಣಿ ಗೊಬ್ಬರ ಬರ್ತದೆ. ಒಂದು 2-2.5 ton ಆ ಸಗಣಿ ಗೊಬ್ಬರನ ಏನ್ ಮಾಡ್ಬೇಕು ರೈತರು ಅಂತಂದ್ರೆ ಯಾವ್ದಾದ್ರು ನಾಟಿ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದು ಗಿಡದ ನೆರಳಲ್ಲಿ ಹಾಕ್ತದೆ. ಸಗಣಿ ಗೊಬ್ಬರನ್ನ ಗಿಡದ ನೆರಳಲ್ಲಿ ಹಾಕ್ತದೆ. ಗಿಡದ ನೆರಳಲ್ಲಿ ಹಾಕಿ ಆ ಸಗಣಿ ಗೊಬ್ಬರಕ್ಕೆ ಟ್ರೈಕೋಡರ್ಮ 1 kg ಟ್ರೈಕೋಡರ್ಮ 1 kg ಸೋಡೋಮೋನಸ್. ನಾ ಇನ್ನೊಂದು ಸ್ಪಷ್ಟಪಡಿಸ್ತೀನಿ ಅಲ್ಲಿ ರೈತರು ಇನ್ನೊಂದು ಜೊತೆಗೆ, ಯಾಕಂದ್ರೆ ಕೆಲವೊಂದ್ಸಲ ಸಗಣಿ ಗೊಬ್ಬರದೊಳಗ ಗೊಣ್ಣೆ ಹುಳು ಬಾಧೆ ಕೂಡ ಜಾಸ್ತಿ ಕಂಡು ಬರ್ತದೆ. ಗೊಣ್ಣೆ ಹುಳು ನಮಗೆ ವರ್ಷದಲ್ಲಿ ನಾನು ಸಾಮಾನ್ಯ ನಮ್ಮ ಗೊಣ್ಣೆ ಹುಳು ಅಂತ ಹೇಳಿದ ನೆನಪಾಗ್ತೀನಿ. ಒಂದು ಗೊಣ್ಣೆ ಹುಳು ವರ್ಷದಲ್ಲಿ ಒಂದೇ ದಿವಸ ಮಾತ್ರ ಭೂಮಿಯಿಂದ ಹೊರಗೆ ಬರಬಲ್ಲದು. ಮೊದಲ ವರ್ಷದ ಮುದ್ದ ಮೊದಲ ಮಳೆ ಹೊರಗೆ ಬಂದಿದೆ. ಒಂದ್ಸಲ ಬಂದು ನೀವು ಅಲ್ಲೇ ಗಂಡೆಯಲ್ಲಿ ಕೂತ್ಕೊಂಡು ಧರಿಸಿ ಏನು ಕ್ರಿಯೆಗಳು ನಡೆಸ್ಕೊಟ್ಟು ಮತ್ತೆ ಹೊರಗಡೆ ಮಳೆ ಸಿಕ್ಕಂದ್ರೆ ಮುಂದಿನ ವರ್ಷ ಹೊರಗಡೆ ಬರ್ತದೆ ಕ್ರಿಯೆ. ಅದಕ್ಕೆ ನಾನು ಹೇಳಿದೆ ಆ ಸಂದರ್ಭದಲ್ಲಿ ಏನಾದ್ರೂ ಗೊಣ್ಣೆ ಹುಳುಗಳಲ್ಲಿ ಏನಾದ್ರೂ ಕೊಣ್ಣೆ ಹುಳು ಕಂಡು ಬಂತು ಅಂತಂದ್ರೆ ಅದಕ್ಕೆ 1 kg ಮೆಟ್ರ ಐಟಮ್ ಕೂಡ ಸೇರ್ತಕ್ಕಂಥದ್ದು ಬಹಳ ಸೂಕ್ತ. ಅಂದ್ರೆ 1 kg ಟ್ರೈಕೋಡರ್ಮ, 1 kg ಸೂಡೋಮೋನಸ್, 1 kg ಮೆಟ್ರೈಜಮ್ ಪೌಡರ್ನ 1 ton ಸಗಣಿ ಗೊಬ್ಬರಕ್ಕೆ ಈಗ ನಿಮಗೆ ಇಷ್ಟು ಬಳಸಕ್ ಆಗಲ್ಲ

ನಾಟಿ ಸಂದರ್ಭದಲ್ಲಿ ನಾಟಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾಟಿ ಮಾಡಿ ಆರು ವಾರ ಆದ್ಮೇಲೆ ಅಥವಾ ನಾಟಿ ಆಗಿ ಇನ್ನೂ ಒಂದು ತಿಂಗಳಾದ್ಮೇಲೆ ಅದನ್ನ ಹಂತ ಅದನ್ನು ಮೂರು ಹಂತದಲ್ಲಿ ಕೊಡ್ಬೇಕಾಗ್ತದೆ. ಸೂಪರನ್ನು ಕೂಡ ಹೆಚ್ಚುವಾಗಿ ನಾವು ಬೇಸಲ್ ಕೊಡಿ ಅಂತ ಹೇಳ್ತಿರ್ತೀವಿ. ಬೇಸಲ್ ಕೊಡೋದ್ರ ಜೊತೆಗೆ ಕೂಡ ಇದನ್ನು ಹಂತವಾಗಿ ಬಳಸಿದ್ರು ಕೂಡ ಒಳ್ಳೇದು ಅಂತಕ್ಕಂಥ ಪೊಟಾಸ್ ಅದೇ ರೀತಿ ಕೂಡ ಹಂತವಾಗಿ ಬಳಸಿದ್ರು ಒಳ್ಳೇದು, ರಿಸಲ್ಟ್ ಚೆನ್ನಾಗಿತ್ತು. ಈಗ ಬಳಸತಕ್ಕಂಥ ಒಂದು ಇದನ್ನ ನಾವು ಇದಲ್ಗನೆ ಇತ್ತೀಚೆಗೆ ಫರ್ಟಿಗೇಷನ್ ಶೆಡ್ಯೂಲ್ಸ್ ಅಂತ ನಾವು ಬಹಳಷ್ಟು ಫಾಲೋ ಮಾಡ್ತೀವಿ. ರೈಟ್, ಬಹಳಷ್ಟು ಇಳುವರಿ ಕೊಡೋಕೆ ಹೋಗ್ಬೇಕಾದ್ರೆ ಫರ್ಟಿಗೇಷನ್ ಶೆಡ್ಯೂಲ್ ಮಾಡ್ತಾರೆ. ಆ ಫರ್ಟಿಗೇಷನ್ ಶೆಡ್ಯೂಲ್ ಅನ್ನ ನಾವೇನಿದೆ ನೇರವಾಗಿ ಲಾಸ್ಟ್ ನನ್ನ ನಂಬರ್ ಕೊಟ್ಟಿರ್ತೀನಿ, ನೇರವಾಗಿ ಸಂಪರ್ಕ ಮಾಡಿದ್ರೆ ಆ ಶೆಡ್ಯೂಲ್ ಕೂಡ ನಮ್ಮ ರೈತರಿಗೆ ವಾಟ್ಸ್ಆಪ್ ಮುಖಾಂತರ ಆ ಶೆಡ್ಯೂಲ್ ನ ಕಳಿಸ್ಕೊಡ್ತೀವಿ. ನೇರವಾಗಿ ಡ್ರಿಪ್ ಮುಖಾಂತರ ಕೂಡ ನೀವು ಫರ್ಟಿಗೇಷನ್ ಶೆಡ್ಯೂಲ್ ಅಂತಂದ್ರೆ ಈ ರಾಸಾಯನಿಕ ಏನು ವಸ್ತುಗಳ ಎನ್ಪಿಕೆ ಸಾರ್ವಜನಿಕ ರಂಜಕ ಪೊಟಾಸ್ ನೀವನ್ನ ನೀರಿನ ಮುಖಾಂತರ ಡ್ರಿಪ್ ಮುಖಾಂತರ ಕೊಡ್ತಕ್ಕಂಥ ಒಂದು ವಿಧಾನ. ಕೊಡೋದ್ರಿಂದ ಏನಾಗ್ತದೆ ಅಂದ್ರೆ ಗಿಡಕ್ಕೆ ಬೇಕಾದಂತ ಉಪಯೋಗ ಸಿಗದ ಅಂಶನೂ ಜಾಸ್ತಿ ಆಗ್ತದೆ, ಉಪಯೋಗಿಸ್ತಕ್ಕಂಥ ಗಿಡ ಉಪಯೋಗಿಸ್ತಕ್ಕಂಥ ರೀತಿ ಅಂಶ ಜಾಸ್ತಿ ಇರ್ತದೆ, ಮತ್ತು ಆಗ್ತಕ್ಕಂಥ ಖರ್ಚು ಕೂಡ ನಿಮಗೆ ಕಡಿಮೆ ಇದ್ದು ಬೆಳವಣಿಗೆಗೆ ಹೆಚ್ಚು ಸಹಕಾರಿ. ಆ ದೃಷ್ಟಿಯಿಂದ ಇದನ್ನ ಫರ್ಟಿಗೇಷನ್ ಶೆಡ್ಯೂಲ್ ಕೂಡ ರೈತರು ಮಾಡಬಹುದು ಅಂತಕ್ಕಂಥ ಒಂದು ವಿಚಾರ. ರೈತರಿಗೆ ನಾನು ಇನ್ನೊಂದು ಕಷ್ಟಪಡ್ತಕ್ಕೆ ಇಷ್ಟಪಡ್ತೇನೆ. ಸಾಮಾನ್ಯವಾಗಿ ರೈತರು ನಾಟಿ ಮಾಡೋ ಸಂದರ್ಭದಲ್ಲಿ ಕೇಳ್ತಿರ್ತಾರೆ ಬೇವಿನಿಂಡಿ ಬಳಸ್ಬೇಕಲ್ಲ ಸರ್. ಹೌದು, ಬೇವಿನಿಂಡಿ ಕೂಡ ಕೀಟಗಳ ನಿರ್ವಹಣೆಗೆ, ಕೀಟ ಒಂದೇ ಅಲ್ಲ ಬೇವಿನಿಂಡಿ ಅಥವಾ ಒಂಗೆಹಿಂಡಿ ಕೂಡ ಬಹಳ ಕೀಟಗಳ ನಿರ್ವಹಣೆಗೆ ಎಷ್ಟು ಬಳಸ್ಬೇಕಾಗ್ತದೆ ಎಕರೆಗೆ? 100 kg ಬೇವಿನಿಂಡಿಯನ್ನ ಬಳಸ್ತಾರೆ. 100 kg ಬೇವಿನಿಂಡಿ ಅಂದ್ರೆ ಯಾವ ರೀತಿ ಬಳಸ್ಬೇಕು ಅಂತಂದ್ರೆ ಯಾವಾಗ್ಲೂ ಬಳಸೋದಕ್ಕಿಂತ ನಾಟಿ ಮಾಡೋದಕ್ಕಿಂತ ಮುಂಚಿಗೆ ಮಣ್ಣಿಗೆ ಸೇರಿರ್ಬೇಕಲ್ಲ. ಯಾವಾಗ ಆ ತರ ಆಗುತ್ತೆ, ನೀವು ನಾಟಿಗೆ ಮಾಡೋದಕ್ಕಿಂತ ಮುಂಚಿತವಾಗಿ ಮಣ್ಣಿಗೆ ಸೇರಿರ್ಬೇಕು. 2-3 ದಿವಸ ಸಣ್ಣಿಗೆ ನಿಧಾನವಾಗಿ ನೀರಿನ ಒಂದು ನೀರು ಬಿಟ್ಟಿರ್ಬೇಕು, ನೀರು ಬಿಟ್ಟು ತೇವಾಂಶ ಆಗಿರ್ಬೇಕು. ತೇವಾಂಶ ಆಗಿ ನಂತರ ಒಂದು 3-4 ದಿವಸ ಆದ್ಮೇಲೆ ನಾಟಿ ಮಾಡಬೇಕು. ಬೇವಿನಿಂಡಿ ಕೊಟ್ಟು 4 ದಿವಸ 3-4 ದಿವಸ ಆದ್ಮೇಲೆ ನಾಟಿ ಮಾಡಬೇಕು. ಕೊಟ್ಬಿಟ್ಟು ತಕ್ಷಣ ನಾಟಿ ಮಾಡಬೇಕು. ನಾನು ಬಹಳಷ್ಟು ಹೇಳ್ತಿರ್ತೀನಿ, ಕೆಲವು ರೈತರು ಬಹಳ ತಪ್ಪು ಮಾಡ್ತಾರೆ, ತಕ್ಷಣ ಕೊಟ್ಬಿಟ್ಟು ನಾಟಿ ಮಾಡ್ತಕ್ಕಂಥ ಅಲ್ಲ ತಪ್ಪ. ಯಾಕೆ ಅಂತಂದ್ರೆ ನೀವು ಮಣ್ಣೊಂದಿಗೆ ಜಾಸ್ತಿ ಮಿಕ್ಸ್ ಮಾಡಿ ಜಾಸ್ತಿ ನೀರು ಕೊಡಲಿಲ್ಲ ಅಂತಂದ್ರೆ ಬೇವಿನಿಂಡಿ ಜಾಸ್ತಿ ಹೀಟ್ ಕ್ರಿಯೇಟ್ ಮಾಡ್ತದೆ. ಹೀಟ್ ಹೊರಗಡೆ ಆ ಹೀಟ್ ನೀವು ನೀರು ಕೊಡೋದ್ರಿಂದ ಹೀಟ್ ಹೊರಗೆ ಬಂದ್ಬಿಡ್ತು. 3-4 ದಿವಸ ಸತ್ವವಾಗಿ ನೀರು ಬಿಟ್ರಿ ಅಂತಂದ್ರೆ ಏನಾಗುತ್ತೆ, ಮಣ್ಣು ಅಂದ್ರೆ ಬೇವಿನಿಂಡಿಯಲ್ಲಿ ಇರ್ತಕ್ಕಂಥ ಹೀಟ್ ಅಂತ ಅಂಶ, ಈ ಶಾಖದ ಅಂಶ ಹೊರಗೆ ಬರುತ್ತೆ. ಹೊರಗೆ ಬರುತ್ತೆ ಅಂತಂದ್ರೆ ನಿಮಗೆ ಅದು ಯಾವುದೇ ಬೇರೆಗೆ ಇನ್ನೊಂದು ಯಾವುದೇ ರೀತಿ ಒಳಗೆ ಡ್ಯಾಮೇಜ್ ಆಗೋದಿಲ್ಲ. ಇದು ಬಂದ ಅದಕ್ಕೆ ಇದನ್ನ ಬೇವಿನಿಂಡಿನ ಇಲ್ಲ ಸರ್ ನಾಟಿ ಮಾಡಿಬಿಟ್ಟಿದ್ದೀನಿ ಈಗ ಮುಂದೆ ಏನ್ ಮಾಡ್ಬೇಕು, ಬಹಳಷ್ಟು ಅನಿಸ್ತಿತ್ತು ಈ ನಾಟಿ ಮಾಡಿಬಿಟ್ಟಿದ್ದೀನಿ ಸರ್ ಮುಂದೆ ಕೊಟ್ಟಿಲ್ಲ ಈಗ ಏನ್ ಮಾಡ್ಬೇಕು, ಎಲ್ಲೆಲ್ಲಿ ಸಾಧ್ಯನ ನಾನು ಹೇಳಿದ್ರೆ ನಾಟಿ ಮಾಡಿದ್ಮೇಲೆ ಏನ್ ಸಾಧ್ಯ ಸುತ್ತ ಏನ್ ಮಾಡಿ ಡ್ರಿಪ್ ಸಾಮಾನ್ಯವಾಗಿ ಬಳಸ್ತಕ್ಕಂಥದ್ದು ಎಲ್ಲಿ ಡ್ರಿಪ್ ಎಲ್ಲಿ ಒದ್ದೆ ಆಗುತ್ತೆ ಗಿಡದ ಬುಡಕ್ಕೆ ಎಲ್ಲಿ ಒದ್ದೆ ಆಗುತ್ತೆ ಆ ಭಾಗದಲ್ಲಿ ಸ್ವಲ್ಪ ಕೆಳಭಾಗದಲ್ಲಿ ಸ್ವಲ್ಪ ತೋಡಿ ಸ್ವಲ್ಪ ಬೇವಿನಿಂಡಿ ಕೊಟ್ಟು ಮೇಲೆ ಮಣ್ಣು ಮುಚ್ಚಿಡಿ. ನಿರಂತರವಾಗಿ ನೀರು ಬೀಳೋದ್ರಿಂದ ಏನಾಗುತ್ತೆ, ಆ ಇರ್ತಕ್ಕಂಥ ಪೋಷಕಾಂಶಗಳು ಗಿಡಕ್ಕೆ ಸಿಗುತ್ತೆ. ಸುತ್ತ ಇರ್ತಕ್ಕಂಥ ಭಾಗ ಒದ್ದೆ ಆಗೋದ್ರಿಂದ ಕೀಟ ನಿರ್ವಹಣೆ ಆಗುತ್ತೆ, ರೋಗ ನಿರ್ವಹಣೆ ಆಗುತ್ತೆ. ಗಿಡಕ್ಕೆ ಬೇಕಾದಂಥ ಪೋಷಕಾಂಶಗಳು ನಿರಂತರವಾಗಿ ಸಿಗೋದ್ರಿಂದ ಗಿಡದ ಬೆಳವಣಿಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆ ರೀತಿ ಒಳಗೆ ನೀವು ಬೇವಿನಿಂಡಿಯನ್ನ ಬಳಸ್ಕೊಳ್ತಕ್ಕಂಥದ್ದು ಬಹಳ ಸೂಕ್ತ ಅಂತಕ್ಕಂಥದ್ದು. ಅಂದ್ರೆ ಈ ಎಲ್ಲ ಬದಲಾವಣೆಗಳನ್ನ ರೈತರು ಅಳವಡಿಸ್ತಕ್ಕಂಥದ್ದು ಬಹಳ ಇದು ಒಂದು ಹಂತ ಸರ್. ನಾವು ಬಹಳಷ್ಟು ಕೇಳ್ತಿರ್ತೀವಿ ರೈತರು ಇದು ಒಂದು ಹಂತ ಆಯ್ತು ಸರ್, ಈಗ ಬೇರೆ ಬೇರೆ ಹಂತದಲ್ಲಿ ಕೀಟಗಳು ಮತ್ತು ರೋಗಗಳನ್ನ ನಿರ್ವಹಣೆ ಮಾಡೋದು ಹೇಗೆ? ಯಾವ್ಯಾವ ನೆಕ್ಸ್ಟ್ ಮುಂದೆ ಬರ್ತಕ್ಕಂಥ ರೋಗಗಳಿಗೆ ನಾಟಿ ಮಾಡಿದೀನಿ, ನಾಟಿ ಮಾಡಿದ್ಮೇಲೆ ನನಗೆ ಪ್ರಾರಂಭ ಆಗತಕ್ಕಂಥ ಸಮಸ್ಯೆಗಳು, ಕೀಟದ ಸಮಸ್ಯೆ, ರೋಗದ ಸಮಸ್ಯೆ, ಅವುಗಳನ್ನ ಯಾವ ರೀತಿ ನಾವು ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ? ನಾವು ಕೆಲವೊಂದ್ಸಲ ಟ್ರೈಕೋಡರ್ಮಾ ಸುಡೋಮೋನಸ್ ಮಣ್ಣಿಗೆ ಕೊಟ್ಟಿಲ್ಲ ಸರ್, ನಾನು ಕೊಡ್ಬೇಕಾಗಿತ್ತು ಕೊಟ್ಟಿಲ್ಲ, ಯಾವ ರೀತಿ ನೆಕ್ಸ್ಟ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ, ಯಾವ್ತರ ನಿರ್ವಹಣೆ ಮಾಡ್ಬೋದು? ಯಾರು ಕೆಲವೊಂದ್ಸಲ ಮಣ್ಣಿಗೆ ಕೊಡಕ್ ಸಾಧ್ಯ ಆಗಲಿಲ್ಲ, ಸಗಣಿ ಗೊಬ್ಬರ ಜೊತೆ ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಟ್ರೈಕೋಡರ್ಮಾ ಸುಡೋಮೋನಸ್ ಟ್ರೈಕೋಮೋನಸ್ ಅಂತಂದ್ರೆ ನಾಟಿಯಾಗಿ ಒಂದು 8-10 ದಿವಸ ಆದ್ಮೇಲೆ ಇನ್ನೂರು ಲೀಟರ್ ನೀರಿಗೆ 1 ಲೀಟರ್ ಟ್ರೈಕೋಡರ್ಮಾ, 1 ಲೀಟರ್ ಸುಡೋಮೋನಸ್, 1 ಲೀಟರ್ ಪೆಸಿಲೋಮೈಸ್. ಸರ್ ಇದೇನೇನು ಪೆಸಿಲೋಮೈಸ್ ಏನವು? ಟ್ರೈಕೋಡರ್ಮಾ ಅಂತಕ್ಕಂಥದ್ದು ಜೈವಿಕ ಶಿಲೀಂಧ್ರ, ಎಸ್ಪೆಷಲಿ ಅಂಗಮಾರಿ ರೋಗಗಳನ್ನ ನಿಯಂತ್ರಣ ಮಾಡಲಿಕ್ಕೆ ಬಳಸ್ತದೆ. ಅಂಗಮಾರಿ ರೋಗ ಅಂತಂದ್ರೆ ತಡ ಅಂಗಮಾರಿನೂ ಕಂಟ್ರೋಲ್ ಆಗ್ತದೆ, ನಿಯಂತ್ರಣ ಬರ್ತದೆ, ಪ್ಲಸ್ ಆಲ್ಟರ್ನೇಟಿವ್ ಎಲೆಕ್ಟ್ರಿಕ್ ರೋಗ ನಿಯಂತ್ರಣ ಬರ್ತದೆ, ಮತ್ತು ಶಿಲೀಂಧ್ರ ರೋಗಗಳು ನಿಯಂತ್ರಣ ಬರ್ತದೆ. ಇದೆಲ್ಲ ನಾವು ಟ್ರೈಕೋಡರ್ಮಾ ಬಳಸೋದ್ರಿಂದ ಇವೆಲ್ಲ ಸೂಕ್ಷ್ಮಾಣು ಜೀವಿಗಳು, ಇವು ಜೈವಿಕ ಸೂಕ್ಷ್ಮಾಣು ಜೀವಿಗಳು, ಆರ್ಗಾನಿಕ್ ಸೂಕ್ಷ್ಮಾಣು ಇವೆಲ್ಲ ನಾಟಿಕ್ ಕೆಮಿಕಲ್ಸ್ ಬೇಸ್ ಸೂಕ್ಷ್ಮಾಣು ಇದ್ದಾಗ ನಾವು ಸುಡೋಮೋನಸ್ ಅಂತಕ್ಕಂಥ ಸುಡೋಮೋನಸ್ ಅಂತಕ್ಕಂಥ ಒಂದು ಜೈವಿಕ ದುಂಡಾಣಿ ಏನಿದೆ, ಇದು ಕೀಟ ನಿರ್ವಹಣೆ ಮಾಡೋದ್ರ ಜೊತೆ ಅಂದ್ರೆ ಮುಖ್ಯವಾಗಿ ನಾವು ಸುಡೋಮೋನಸ್ ಅಂತಕ್ಕಂಥ ದುಂಡಾಣು ನಿರ್ವಹಣೆ ಮಾಡೋದ್ರ ಜೊತೆಯಲ್ಲಿ ಇದ್ರ ಬೆಳವಣಿಗೆಗೆ ಬಹಳ ಸಹಕಾರಿ. ಇದನ್ನ ನಾವು ಯೂಸ್ವಲ್ಲಾಗಿ PGPR ಅಂತ ಕರಿತೀವಿ. PGPR ಅಂತಂದ್ರೆ ಪ್ಲಾಂಟ್ ಗ್ರೋತ್ ಪ್ರಮೋಟಿಂಗ್ ರೈಜೋಬ್ಯಾಕ್ಟರ್, ಪ್ಲಾಂಟ್ ಗ್ರೋತ್ ಪ್ರಮೋಟಿಂಗ್ ರೈಜೋಬ್ಯಾಕ್ಟರ್ ಅಂತೇಳಿ. ಅಂದ್ರೆ ಏನರ್ಥ ಅಂದ್ರೆ

ಅಂತ ಹೇಳ್ತಾರೆ. ಸರ್, ಎಲೆಗಳು ಕೇಳೋದ್ರಿಂದ ಗಿಡಕ್ಕೆ ನಂಜಾಗುತ್ತೆ. ಇವೆರಡು ಸರ್ವ ಸಾಮಾನ್ಯವಾಗಿ ರೈತರು ನಂಜಾಗುತ್ತೆ ಸರ್, ಎಲೆಗಳು ತೆಗಿತೀವಲ್ಲ ನಾವು ಗಿಡಕ್ಕೆ ನಂಜ. ನಿಜ ಅಕ್ಷರತ ಸತ್ಯ ಸರ್, ರೈತರು ಬಹಳ ಹೇಳ್ತಕ್ಕಂಥದ್ದು ವ್ಯವಸ್ಥೆ ಏನಿದೆಯಲ್ಲ ಅದಕ್ಕೆ ಸತ್ಯ. ಯಾಕಂದ್ರೆ ಗಿಡ ಕೂಡ ಜೀವಂತ, ಜೀವಂತ ಅಂತ ಗಿಡದ ಮೇಲೆ ನಾವೇನಾದ್ರೂ ಇಂಜುರಿ ಮಾಡಿದ್ರೆ ಅದಕ್ಕೂ ಕೂಡ ಗಾಯ ಮಾಡಿದ್ರೆ ಗಾಯದ ಅದ್ರದ್ದು ಏನಿದೆ ಗಾಯದ ಒಂದು ಸಮಸ್ಯೆ ಕೂಡ ಗಿಡದ ಮೇಲೆ ಆಗುತ್ತೆ. ಜೀವಂತ ಇರ್ತಕ್ಕಂಥ ಗಿಡದ ಮೇಲೆ ಅದು ಕೂಡ ಸ್ವಲ್ಪ ಆ ಸಂದರ್ಭದಲ್ಲಿ ನಡೆಯುತ್ತೆ. ಅಂದ್ರೆ ಶಾಕ್ ಆಗ್ತದೆ ಗಿಡ, ಆ ಶಾಕ್ ಏನು ಇಂಜುರಿ ಏನು ರೈತರು ಹೇಳ್ತಾರಲ್ಲ ನಂಜಾಗ್ತಕ್ಕಂಥದ್ದು ಟೈಪ್ ಆಫ್ ಶಾಕ್. ಗಿಡ ಎಷ್ಟಾಗುತ್ತೆ ಒಂದು ನಾಲ್ಕರಿಂದ ಐದು ತಾಸು ಆದ್ಮೇಲೆ ಗಿಡ ಒಂದು ಕಿತ್ತಿ ಡ್ಯಾಮೇಜ್ ಆಗಿ ಒಂದು ಕಿತ್ತಿ ಒಂದು ನಾಲ್ಕೈದು ಐದು ತಾಸು ಆದ್ಮೇಲೆ ಗಿಡ ಮತ್ತೆ ಒರಿಜಿನಲ್ ಸ್ಥಿತಿಗೆ ಬಂತು, ಆ ನಂಜಿಂದ ಹೊರಗೆ ಬಂತು. ಆ ದೃಷ್ಟಿಯಿಂದ ರೈತರು ಏನು ಗಾಬರಿ ಪಡೋ ಅವಶ್ಯಕತೆ ಇಲ್ಲ. ಕಿತ್ತು ಅದರಿರ್ತಕ್ಕಂಥ ರೋಗ ಬಾಧಿರ್ತಕ್ಕಿರ್ತಕ್ಕಂಥ ಏನು ಎಲೆಗಳನ್ನ ಕಿತ್ತು ಸುಟ್ಟರೆ ನಿಮ್ಗೆ ರೋಗ ಹರಡೋದನ್ನ ಮುಂದೆ ಹರಡೋದನ್ನ ತಲುಪುತ್ತೆ. ಅಂದ್ರೆ ತಳಭಾಗದಲ್ಲಿ ಇರ್ತಕ್ಕಂಥ ರೋಗ ಮೇಲ್ಭಾಗಕ್ಕೆ ಹರಡೋದಿಲ್ಲ. ಯಾಕಂದ್ರೆ ತಳಭಾಗದಲ್ಲಿ ಇರ್ತಕ್ಕಂಥ ಒಂದು ಎಲೆ ಚುಕ್ಕು ಅಂತ ತಗೊಂಡ್ರೆ ಚುಕ್ಕೊಳಗೆ ಒಂದು ಲಕ್ಷಾಂತರ ರೋಗಗಳು ಇರ್ತಾವೆ. ಆ ಲಕ್ಷಾಂತರ ರೋಗಾಣ ಮೇಲೆ ಒಂದು ಮಳೆ ಹನಿ ಬಿತ್ತು ಅಂತಂದ್ರೆ ಆ ರೋಗಾಣುಗಳು ಮತ್ತೆ ಮುಂದಿನ ಎಲೆಗೆ ಹರಡಕ್ಕೆ ಸಹಾಯ ಆಗ್ತದೆ. ಎಲ್ಲವರೆಗೆ ಹರಡುತ್ತೆ, ಸಾಮಾನ್ಯ ರೋಗಗಳು ಒಂದರಿಂದ ಒಂದೂವರೆ ಕಿಲೋಮೀಟರ್ ದೂರ ಹರಡಬಲ್ಲವು. ನಿಮ್ ಜಮೀನು ಒಂದಲ್ಲ, ಒಂದೂವರೆಯಿಂದ ಒಂದೂವರೆ ಕಿಲೋಮೀಟರ್ ವರೆಗೂ ಹರಡಬಲ್ಲವು ಗಾಳಿ ಮುಖಾಂತರ, ಮಳೆಯಲ್ಲಿ ಬೀಳ್ತಕ್ಕಂಥ ಗಾಳಿ. ಆ ದೃಷ್ಟಿಯಿಂದ ರೋಗ ನಿಯಂತ್ರಣ ಏನಿದೆಯಲ್ಲ ಅದು ಬಹಳ ಕಷ್ಟ ಸಾಧ್ಯ ಆಗಿದೆ. ಅದಕ್ಕಾಗಿ ರೋಗ ಇರ್ತಕ್ಕಂಥ ಎಲೆಗಳನ್ನ ಕಿತ್ತು ಸುಡಿರಿ. ಇದನ್ನು ಜಾಸ್ತಿ ರೈತರು ಪ್ರಾಕ್ಟೀಸ್ ಮಾಡ್ತಾ ಇಲ್ಲ, ಕಂಪಲ್ಸರಿ ಇದನ್ನು ಮಾಡಿದರೆ ಟೊಮೆಟೋದಲ್ಲಿ ರೋಗಗಳ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಇದು ಒಂದು ಮಾತು ರೈತರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕೆಲವು ಫೆರೋಮೋನ್ ಟ್ರಾಪ್ಸ್ ಮೋಹಕ ಬೆಳೆಗಳಿದ್ದಾವೆ, ಕೆಲವು ಅವಶ್ಯಕತೆ ಅನಿಸಿದಾಗ ರೋಗ ನಿಯಂತ್ರಣಕ್ಕೆ ಬಳಸ್ತಾರೆ. ಉದಾಹರಣೆಗೆ ಈ ಎಲೆ ಮೇಲೆ ಬರ್ತಕ್ಕಂಥ ಚಿಕ್ಕ ರೋಗ, ಸಾಮಾನ್ಯವಾಗಿ ಆಲ್ಟರ್ನೇಟಿವ್ ಎಲೆ ಚಿಕ್ಕ ರೋಗ ಅಂತ, ಎಲೆಗಳ ಮೇಲೆ ಉಂಗುರೋಗ ಚಿಕ್ಕಗಳು ಬರ್ತಾವೆ ಅದನ್ನ ಆಲ್ಟರ್ನೇಟಿವ್ ಎಲೆ ಚಿಕ್ಕ ರೋಗ ಅಂತ ನಾವು ಕರಿತೀವಿ. ಆ ರೋಗದ ಬಾಧೆ ಜಾಸ್ತಿ ಏನಾದ್ರೂ ಕಂಡು ಬಂತಂದ್ರೆ ಮಾರ್ಕೆಟ್ ಲಭ್ಯ ಇರ್ತಕ್ಕಂಥ ಏನಿದೆ ಈಗ ಲಭ್ಯ ಇರ್ತಕ್ಕಂಥ ತಾಕತ್ ಅಂತ ಕೊಡುತ್ತೆ. ವಿಟಾಮಿನ್ಸ್ ಮತ್ತು ಅಜ್ಜಕೋನ ಅಜ್ಜಕೋನ ಜೊತೆ ಕ್ಯಾಪ್ಟನ್ ಎರಡು ಗ್ರಾಮ್ ಪ್ರತಿ ಲೀಟರ್ ನೀರು ಸಿಂಪಡಣೆ ಮಾಡಿದ್ರೆ ರಿಸಲ್ಟ್ ಅಥವಾ ಕವಾಚ್ ಕ್ಲೋರೋಥಲ್ನಲ್ಲಿ ಕವಾಚ್ ಎರಡು ಗ್ರಾಮ್ ಪ್ರತಿ ಲೀಟರ್ ನೀರು ಸಿಂಪಡಣೆ ಮಾಡಿದ ತುಂಬಾ ಚೆನ್ನಾಗಿ ರಿಸಲ್ಟ್ ಬರ್ತದೆ. ಇನ್ನೊಂದು ತಡಹಂಗಮಾರಿ ಅಂತಕ್ಕಂಥದ್ದು ಬಹಳಷ್ಟು ಜನ ಕೇಳ್ತಾರೆ. ತಡಹಂಗಮಾರಿ ರೋಗ ಜಾಸ್ತಿ ಇರುತ್ತೆ, ಏನ್ ಮಾಡ್ಬೇಕು ನಿಮ್ಮ ಇಡೀ ಪೂರ್ತಿ ಎಲೆಗಳ ಮೇಲೆ ಎಲೆಯೆಲ್ಲ ಪೂರ್ತಿ ಸುತ್ತ ಸುತ್ತದಂಗ ರೀತಿ ಆಗ್ಬಿಡ್ತೈತೆ. ತಡಹಂಗಮಾರಿ ಎಷ್ಟು ರೋಗ ಜಾಸ್ತಿ ಇತ್ತು ಅಂತಂದ್ರೆ ರೋಗ ಬಾಧಿತ ಎಲೆಗಳನ್ನ ಸಾಧ್ಯ ಆದ್ರೆ ತೆಗೆದು ಹೊರಗಡೆ ಹಾಕಿ ಸುಡಿರಿ ಮೊದಲೇ. ಅದಾದ್ಮೇಲೆ ಮಾರ್ಕೆಟ್ನಲ್ಲಿ ಲಭ್ಯ ಇರ್ತಕ್ಕಂಥ ರಿಡೋಮಿಲ್ ಎಂಜೆಡ್ ರಿಡೋಮಿಲ್ ಗೋಲ್ಡ್ ಅಂತ ಇದೆ, ಒಂದು ಗ್ರಾಮ್ ಪ್ರತಿ ಲೀಟರ್ ಸಿಂಪಡಣೆ ಮಾಡಿದ್ರೆ ರೋಗ ನಿರ್ವಹಣೆಗೆ ಬರಲಿಕ್ಕೆ ಸಾಧ್ಯ. ಇನ್ನು ಸ್ವಲ್ಪ ರೋಗ ಜಾಸ್ತಿ ಆಗ್ಬಿಟ್ಟಿದೆ ಸರ್, ತುಂಬಾನೇ ಜಾಸ್ತಿ ಇದೆ. ಇತ್ತೀಚೆಗೆ ಒಂದು ನ್ಯೂ ಮಾಲಿಕ್ಯೂಲ್ ಬಂದಿದೆ ಇಪ್ರೋ ವೆಲಿಡಿಯೋ ಕಾರ್ಬ್ ಅಂತ, ತುಂಬಾ ಚೆನ್ನಾಗಿರ್ತಕ್ಕಂಥ ಎಸ್ಪೆಷಲಿ ಈ ಪೈಟಾಪ್ತಿರ ಜಾತಿಗೆ ಸೇರಿರ್ತಕ್ಕಂಥ ಇಪ್ರೋ ವೆಲಿಡಿಯೋ ಕಾರ್ಬ್ ಅಂತ ಅಂದ್ರೆ ಹಿಂದೆ ಫಾರ್ಮತ್ ಮಾಡಿದ್ರೆ ಡಿಒ ಅಂತ ಒಂದೂವರೆ ಗ್ರಾಮ್ ಪ್ರತಿ ಲೀಟರ್ ಸಿಂಪಡಣೆ ಕೂಡ ಮಾಡಿದ್ರು ಕೂಡ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಕೆಲವೊಂದ್ಸಲ ಎಲೆಗಳ ಮೇಲೆ ಕಾಯಿಗಳ ಮೇಲೆ ಚಿಕ್ಕಗಳು ಬರ್ತಾರೆ, ಕೇಳ್ತಿರ್ತ ಸರ್ ಅವ್ರು ಚಿಕ್ಕ ಎಲೆ ಕಾಯಿಗಳ ಮೇಲೆ ಚಿಕ್ಕ ಬಂದಿದೆ ಸರ್ ಅಂತ. ಅದು ದುಂಡಣಿಂದ ಬರ್ತಕ್ಕಂಥ ಒಂದು ಚಿಕ್ಕೆ ಆತರ ಸಮಸ್ಯೆ ಜಾಸ್ತಿ ಏನಾದ್ರೂ ಕಂಡು ಬಂದಿತ್ತು ಅಂತಂದ್ರೆ ಅದು ಸಿಒಸಿ ಕಾಪರ್ ಆಕ್ಸೈಡ್ ಕ್ಲೋರೈಡ್ ಮೂರು ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಜೊತೆಗೆ ಸ್ಟೆಪ್ಟೋಸೆಕ್ಲಿನ್ ಅರ್ಧ ಗ್ರಾಮ್ ಪ್ರತಿ ಲೀಟರ್ ನೀರು ಸಿಂಪಡಣೆ ಮಾಡಿದ್ರೆ ಕಾಯಿಗಳು ಬರ್ತಕ್ಕಂಥ ಚಿಕ್ಕೆಗಳು ಕೂಡ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇವೆಲ್ಲವೂ ಬಹಳಷ್ಟು ಎಲೆ ಮುದಿನ ನಂಜು ರೋಗ ಪಾಪ್ಸು ಸಮಸ್ಯೆ ವೀಲ್ಟ್ ವೈರಸ್ ಅಂತ ಎಲೆ ಮುದಿನ ನಂಜು ರೋಗ ಸಮಸ್ಯೆ ಲೀಸ್ಕರ್ಲ್ ವೈರಸ್ ರೋಗದಿಂದ ಹರಡ್ತಕ್ಕಂಥ ಲೀಸ್ಕರ್ಲ್ ನಂಜಾಣೆ ರೋಗ. ನಂಜಾಣೆ ರೋಗ ಬಂದಿತ್ತು ಅಂದ್ರೆ ಗಿಡ ಬಹಳ ಕುಬ್ಜ ಆಗ್ಬಿಟ್ಟಿರುತ್ತೆ, ರೀತಿಯಿಂದ ಅದು ಯುವ ಕಾಯಿ ಕಚೋದಿಲ್ಲ. ಆ ಗಿಡದ ಬಾಧೆ ರೋಗಿತ್ತಂದ್ರೆ ಇರ್ತಕ್ಕಂಥ ಗಿಡ ರೋಗವನ್ನು ಗಿಡದಿರ್ತಕ್ಕಂಥ ಗಿಡವನ್ನು ತೆಗಿಬೇಕಾಗುತ್ತೆ, ತೆಗೆದುಕೊಡಬೇಕು. ಸುತ್ತಮೇಲೆ ಅದಕ್ಕೊಂದು ಇಮಿಡಕ್ಲೋಪಿಡ್ ಪಾಯಿಂಟ್ 3 ml ಬರಬೇಕಾಗುತ್ತೆ, ಅದನ್ನು ಕೂಡ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಬಹಳಷ್ಟು ಇದೆ ರೋಗಗಳ ನಿರ್ವಹಣೆ ಮಾಡಿ. ಬಟ್ ಏನು ಹೆಚ್ಚಿನ ಮಾಹಿತಿ ಅಂತಂದ್ರೆ ಇದು ಒಂದು, ಇದಲ್ದಾನೆ ಇದು ಪ್ರೊಡಕ್ಟ್ ಇದೆ ರೈತರಿಗೆ ಬಹಳಷ್ಟು ನಾನು ಸ್ಪಷ್ಟಪಡಿಸ್ತೀನಿ. ನಿಮಗೆ ಗಿಡ ಸತ್ಯವಾಗಿ ನೋಡ್ತಕ್ಕಂಥದ್ದು ಕೆಲವು ಲಘು ಪೋಷಕಾಂಶಗಳು ಕೊರತೆ ಕೂಡ ಟೊಮೆಟೋದಲ್ಲಿ ಜಾಸ್ತಿ ಕಾಣಬೇಕು. ಲಘು ಪೋಷಕಾಂಶಗಳು ಕೊರತೆ ನೀವು ಪೋಷಕಾಂಶಗಳು ಕೂಡ ನಾವು ಮ್ಯಾನೇಜ್ ಮಾಡ್ತೀವಿ. ಪೋಷಕಾಂಶಗಳ ಕೊರತೆ ಆಯ್ತಂದ್ರೆ ಗಿಡ ವೀಕ್ ಆಗ್ತದೆ, ಒಂದ್ಸಲ ಗಿಡ ವೀಕ್ನೆಸ್ ಕೊರತೆ ಅಂತಂದ್ರೆ ರೋಗ ಬರಲಿಕ್ಕೆ ಕಾರಣ ಆಗುತ್ತದೆ. ಆ ದೃಷ್ಟಿಯಿಂದ ರೋಗಗಳು ನಿಮಗೆ ಅವು ಕೂಡ ಸಾಕಾರ ಆಗ್ತದೆ. ಆ ದೃಷ್ಟಿಯಿಂದ ಪೋಷಕಾಂಶಗಳನ್ನ ನಾವು ಮ್ಯಾನೇಜ್ ಮಾಡೋದು ಕೂಡ ಒಂದು ಉತ್ತಮವಾದ ಒಂದು ನಿರ್ವಹಣೆ ವಿಧಾನ. ಅದಕ್ಕೆ ಸರ್ಕಾರಿ ಸ್ಪೆಷಲ್ ಅಂತ ಲಭ್ಯ ಇದೆ, ಐಎಚ್ಆರ್ ನಲ್ಲಿ ಡೆವಲಪ್ ಮಾಡಿದ್ರೆ ಇಂಡಿಯನ್ ಆರ್ಟಿಕಲ್ ನಲ್ಲಿ ಲಭ್ಯ ಇರ್ತಕ್ಕಂಥ ಒಂದು ಇಂಡಿಯನ್ ಮೈಕ್ರೋ ಲಘು ಪೋಷಕಾಂಶ ಸರ್ಕಾರಿ ಸ್ಪೆಷಲ್ 5 ಗ್ರಾಮ್ ಪರ್ ಲೀಟರ್ ಸಿಂಪಡಣೆ ಮಾಡಿ ಐದು ಗ್ರಾಮ್ ಪರ್ ಲೀಟರ್ ಅಂದ್ರೆ ಪ್ರತಿ ಒಂದು ಹತ್ತು ಲೀಟರ್ ಒಂದು ಉದಾಹರಣೆ 15 liter ಬಳಸ್ತೀರಿ ಅಂತಂದ್ರೆ 75 gram ಒಂದು ಟ್ಯಾಂಕಿಗೆ, ಜೊತೆಗೆ ಒಂದು ನಿಂಬೆ ಹಣ್ಣು ಅಂದ್ರೆ ಅದರ pH ಮೇಂಟೈನ್ ಮಾಡ್ಲಿಕ್ಕೆ, ರಸ್ತಾರ ಮೇಂಟೈನ್ ಮಾಡ್ಲಿಕ್ಕೆ, ಅದ್ರ ಜೊತೆಗೆ ಒಂದು ಆಲ್ ಕ್ಲಿಯರ್ ಶಾಂಪಾಕ್ ಸಿಂಪಡಣೆ ಬೆಳಿಗ್ಗೆ ಅಥವಾ ಸಾಯಂಕಾಲ 20 ದಿವಸಕ್ಕೆ ಒಂದ್ಸಲ ಪುನರಾವರ್ತನೆ ಮಾಡಿ ತುಂಬಾ ಚೆನ್ನಾಗಿ ರಿಸಲ್ಟ್ ಇದೆ.